ಮುಖ್ಯಮಂತ್ರಿಗೆ ವರದಿ ಸಲ್ಲಿಸಿದ ನ್ಯಾಯಮೂರ್ತಿ ಮೈಕೆಲ್ ಡಿಕುನ್ಹಾ ಸಮಿತಿ. ಪ್ರತಿ ಹೋಬಳಿ ಕೇಂದ್ರಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆ ಆರಂಭಕ್ಕೆ ಮುಂದಿನ ಬಜೆಟ್ನಲ್ಲಿ ಆದ್ಯತೆ, ಸಚಿವ ಡಾ ಎಚ್ ಸಿ ಮಹದೇವಪ್ಪ. ಹೆಣ್ಣು ಭ್ರೂಣ ಹತ್ಯೆ, ಸಮಾಜದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಲು ಸರ್ಕಾರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ತಣ್ಣನೆ ಗಾಳಿ ಕಾಡೆಲ್ಲಲೆದು. ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ. ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ. ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನು ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ, ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ತರಬೇತಿ ಕೇಂದ್ರದಲ್ಲಿ ಇರುವ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿ ಕುರಿತು ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳಾದ ಡಾ ದುರ್ಗೇಶ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳು ಮೂಡಿಬರಲಿವೆ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ವಿಶ್ವ ಏಡ್ಸ್ ದಿನ 2025. ಈ ವರ್ಷದ ಘೋಷವಾಕ್ಯ ಎಚ್ಐವಿ ಏಡ್ಸ್ ಹರಡುವಿಕೆಯನ್ನು ನಿಯಂತ್ರಿಸಲು ಇರುವ ಅಡೆತಡೆಗಳನ್ನು ಕೊನೆಗಾಣಿಸುವುದು. ಎಚ್ಐವಿ ಸೋಂಕು ಕೇವಲ 4 ವಿಧಾನಗಳಲ್ಲಿ ಹರಡುತ್ತದೆ. ಎಚ್ಐವಿ ಸೋಂಕಿತ ತಾಯಿಯಿಂದ ಮಗುವಿಗೆ ಹರಡುವ ಎಚ್ಐವಿ ಮತ್ತು ಸಿಫಿಲಿಸ್ ಸೋಂಕನ್ನು ನಿಯಂತ್ರಿಸಿ ಎಚ್ಐವಿ ಮುಕ್ತ ರಾಜ್ಯದ ಪರಿಕಲ್ಪನೆಯಲ್ಲಿ ಪಾಲುದಾರರಾಗಿ. ಪ್ರಕಟಣೆ, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಈಗ ತೋಟಗಾರಿಕಾ ತರಬೇತಿ ಕೇಂದ್ರದಲ್ಲಿ ಇರುವ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿ ಕುರಿತು ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳಾದ ಡಾ ದುರ್ಗೇಶ್ ಅವರೊಂದಿಗೆ ಕೇಳೋಣ ಸಂದರ್ಶನವನ್ನು. ಎಲ್ಲ ಕೇಳುವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ತೋಟಗಾರಿಕಾ ಇಲಾಖೆ ಅಡಿಯಲ್ಲಿ ಬರುವಂತಹ ತರಬೇತಿ ಕೇಂದ್ರದ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ. ಇವತ್ತು ನಾವು ಮಲೆನಾಡಿನ ಸೆರಗು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂತಹ ಸಿದ್ದಾಪುರದ ತೋಟಗಾರಿಕಾ ತರಬೇತಿ ಕೇಂದ್ರದಲ್ಲಿ ಏನೇನು ಕಾರ್ಯಚಟುವಟಿಕೆ, ನಮ್ಮ ರೈತರಿಗೆ ಉಪಯೋಗವಾಗುವಂಥ ಕಾರ್ಯಚಟುವಟಿಕೆ ಯಾವ್ಯಾವ ಇದ್ದಾವೆ, ಏನೇನು ನಮ್ಮ ರೈತರಿಗೆ ಪ್ರಯೋಜನಕಾರಿಯಾದ ಒಂದು ಮಾಹಿತಿ ಇಲ್ಲಿ ಸಿಗ್ತದೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಸಿದ್ದಾಪುರದ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳಾದ ಶ್ರೀ ದುರ್ಗೇಶ್ ಅವರು ನಮ್ಮ ಜೊತೆಗಿದ್ದಾರೆ. ದುರ್ಗೇಶ್ ಅವರೇ, ನಮಸ್ಕಾರ. ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಸರ್ ನಮಸ್ಕಾರ, ನನ್ನ ಹೆಸರು ದುರ್ಗೇಶ್ ಅಂತ. ಸಹಾಯಕ ತೋಟಗಾರಿಕಾ ಅಧಿಕಾರಿಯಾಗಿ ಹೊಸೂರು ತೋಟಗಾರಿಕಾ ತರಬೇತಿ ಕೇಂದ್ರ ಸಿದ್ದಾಪುರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್. ಹೇಳಿ ದುರ್ಗೇಶ್ ಅವರೇ, ನಮ್ಮ ರೈತರಿಗೆ ಈ ಮಲೆನಾಡು ಪ್ರದೇಶ, ಅದರಲ್ಲೂ ಇದು ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶದಲ್ಲಿ ಈ ಒಂದು ತರಬೇತಿ ಕೇಂದ್ರ ಇದೆ. ಈ ತರಬೇತಿ ಕೇಂದ್ರ ಯಾವ ಜಿಲ್ಲೆಗಳಲ್ಲಿ ಇದು ಬರ್ತದೆ, ಯಾವ್ಯಾವ ಜಿಲ್ಲೆಗಳ ರೈತ ರೈತರು ಇದರ ಪ್ರಯೋಜನ ಪಡ್ಕೋಬಹುದು? ಮತ್ತೆ ಯಾವ್ಯಾವ ಕೃಷಿ ಚಟುವಟಿಕೆಗಳು, ಮತ್ತೆ ಈಗ ಗ್ರಾಫ್ಟಿಂಗ್ ಆಗಲಿ ಅಥವಾ ಸಸಿಗಳನ್ನ ಸಿದ್ಧತೆ ಮಾಡುವುದಾಗ್ಲಿ, ಸಸಿ ಮಡಿಗಳ ಬಗ್ಗೆ ಮಾಹಿತಿ ನೀಡುವುದಾಗ್ಲಿ ಅಥವಾ ಗ್ರಾಫ್ಟಿಂಗ್ ಮಾಡುವುದಾಗ್ಲಿ, ಯಾವ್ಯಾವ ತರದ ಚಟುವಟಿಕೆಗಳು ತಮ್ಮಲ್ಲಿ ನಡೀತಾ ಇದಾವೆ ಒಂದೊಂದಾಗಿ ತಿಳಿಸಿ ಸರ್. ಈಗ ಮೊದಲೇದಾಗಿ ನಮ್ಮ ಇಲಾಖೆಯ ಒಂದು ಸಂರಚನೆ ಬಗ್ಗೆ ಹೇಳಿ ಅದಾದ ಮೇಲೆ ಈ ಸಸ್ಯ ಅಭಿವೃದ್ಧಿ ಬಗ್ಗೆ ಹೇಳ್ತೀನಿ. ಫಸ್ಟ್, ನಮ್ಮ ಇಲಾಖೆಯಲ್ಲಿ ತೋಟಗಾರಿಕೆ ಇಲಾಖೆ ಅಂತ ನಮ್ದು ಕರ್ನಾಟಕ ಒಂದು ತೋಟಗಾರಿಕಾ ರಾಜ್ಯವಾಗಿದ್ದು ನಮ್ದು ಸ್ವತಂತ್ರವಾದಂತಹ ತೋಟಗಾರಿಕೆ ಇಲಾಖೆ ಇದೆ. ಇದರ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ಕೇಂದ್ರ ಸ್ಥಾನ ಇರೋದು ಬೆಂಗಳೂರಿನಲ್ಲಿ ಲಾಲ್ಬಾಗ್ನಲ್ಲಿ. ಇಲ್ಲಿ ನಮ್ಗೆ ಒಂದು ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಕಚೇರಿಗಳು ಅಂದ್ರೆ ಏನು ರೈತರಿಗೆ ನೀಡುವಂತಹ ಸಬ್ಸಿಡಿ ಯೋಜನೆಗಳೆಲ್ಲ ಜಿಲ್ಲಾ ಪಂಚಾಯತ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಹಾಗೆ ಕೆಲವು ಸಂಶೋಧನೆಗಳಾಗಿರ್ಬೋದು ಅಥವಾ ಸಿಒಇ ಅಂದ್ರೆ ಸೆಂಟರ್ ಆಫ್ ಎಕ್ಸಲೆನ್ಸಸ್ ಆಗಿರ್ಬೋದು ಅಥವಾ ತರಬೇತಿ ಕೇಂದ್ರ, ರೈತರ ಮಕ್ಕಳಿಗೆ ಕೊಡುವಂತಹ ತರಬೇತಿ ಕೇಂದ್ರಗಳು ಇವೆಲ್ಲವೂ, ಹಾಗೂ ಕ್ಷೇತ್ರ ಮತ್ತು ನರ್ಸರಿಗಳು, ಇವು ರಾಜ್ಯ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತವೆ. ಈಗ ನಮ್ಮ ಪ್ರಸ್ತುತ ಈ ಹೊಸೂರು ತೋಟಗಾರಿಕೆ ತರಬೇತಿ ಕೇಂದ್ರ ಬರೋದು ರಾಜ್ಯ ವಲಯದ ಒಂದು ಕಾರ್ಯಕ್ರಮದಲ್ಲಿ ಒಂದು. ಇಲ್ಲಿ ನಮ್ದು ಸರ್ ನಮ್ಮ ಕರ್ನಾಟಕದಲ್ಲಿ ಒಟ್ಟು 11 ತೋಟಗಾರಿಕಾ ತರಬೇತಿ ಕೇಂದ್ರವಿದೆ. ಪ್ರತಿ 2 ಜಿಲ್ಲೆಗೆ ಅಥವಾ ಕೆಲವೊಮ್ಮೆ 3 ಜಿಲ್ಲೆಗೆ ಒಂದು ತರಬೇತಿ ಕೇಂದ್ರ ಇದೆ. ಆ ತರಬೇತಿ ಕೇಂದ್ರ ಆಯಾ ಸಾಮ್ಯತೆಗೆ ಒಳಪಡುವಂತಹ ಜಿಲ್ಲೆಗಳ ರೈತರ ಮಕ್ಕಳಿಗೆ, ಅಂದ್ರೆ ಅವರ ತಂದೆ ತಾಯಿಗಳು ರೈತರಾಗಿರ್ಬೇಕು, ಅಂತಹ ರೈತರ ಮಕ್ಕಳಿಗೆ ಮಾತ್ರ ಇಲ್ಲಿ ಮೊದಲೇದಾಗಿ ಪ್ರವೇಶವನ್ನ ನಾವು ಕೊಡ್ತೇವೆ. ಅವರು SSLC ಪಾಸ್ ಆಗಿರ್ಬೇಕು, ಹಾಗೆ ರೈತರು ಮಕ್ಕಳಾಗಿರ್ಬೇಕು, ಇವೆರಡೇ ತುಂಬಾ ಮುಖ್ಯವಾದ ಅರ್ಹತೆ. ಅದಾದ ನಂತರ ಬೇರೆ ಬೇರೆ ಅರ್ಹತೆಗಳು ಬರ್ತವೆ ಹೊರತು ಇವೆರಡು ಪ್ರಮುಖವಾದಂತಹ ಅರ್ಹತೆ. ಇಂತಹ ಮಕ್ಕಳನ್ನ ಅಪ್ಲಿಕೇಶನ್ ಹಾಕಿದಂತಹ ಮಕ್ಕಳನ್ನ ನಾವು ಒಂದು ನಮ್ಮ JD ಅವರು ಅಂದ್ರೆ ಜಂಟಿ ನಿರ್ದೇಶಕರ ಸಮಿತಿಯಲ್ಲಿ, ಮುಂಚೆ ಉಪನಿರ್ದೇಶಕರು ಇತ್ತು, ಈಗ ಜಂಟಿ ನಿರ್ದೇಶಕರು ಇದ್ದಾರೆ, ಅವ್ರ ಸಮ್ಮುಖದಲ್ಲಿ ನಾವೇನ್ ಮಾಡ್ತೇವೆ ಅವ್ರನ್ನ ಸಂದರ್ಶನ ಮಾಡಿ ಅದಾದ ನಂತರ ಅವರ ಮೆರಿಟ್ ಅನ್ನು ಪರಿಗಣಿಸಿ SSLC ತೆಗೆದಂತಹ ಮೆರಿಟ್ ಅನ್ನು ಸಹ ಕನ್ಸಿಡರ್ ಮಾಡಿ ನಾವು ಅವ್ರಿಗೆ ಒಂದು ಆಯ್ಕೆ ಪಟ್ಟಿಯನ್ನು ಕೊಟ್ಟು ಸೆಲೆಕ್ಟ್ ಮಾಡ್ತೇವೆ. ಹೀಗೆ ಸೆಲೆಕ್ಟ್ ಆದಂತಹ ಆಯ್ಕೆಗೊಂಡಂತಹ ವಿದ್ಯಾರ್ಥಿಗಳಿಗೆ ಉಚಿತವಾದಂತಹ ಊಟ ವಸತಿಗೆ ಪ್ರತಿ ಮಾಸಿಕ 1750 ರೂಪಾಯಿಗಳು ಇರ್ತವೆ. ಇದನ್ನ ಯಾವ್ದರಿಂದ ಬರೆಸ್ತೀವಿ ಅಂದ್ರೆ ಸಮಗ್ರ ತೋಟಗಾರಿಕಾ ಅಭಿವೃದ್ಧಿಯಲ್ಲಿ ವಿಸ್ತರಣಾ ಯೋಜನೆ ಅಂತ ಇದೆ, ಅದ್ರ ಮೂಲಕ 1750 ರೂಪಾಯಿ ಅವ್ರಿಗೆ ಬರುತ್ತೆ. ಇದಲ್ಲದೆ ಅವರಿಗೆ ಪೂರಕ ತರಬೇತಿಗಾಗಿ 1750 ರೂಪಾಯಿ ಅಂತ ಪ್ರತಿ 2 ಕಂತುಗಳಲ್ಲಿ ಬರ್ತದೆ. ಅದಾದ್ಮೇಲೆ ಅವರಿಗೆ ರಾಜ್ಯದಲ್ಲಿರುವಂತಹ ಬೇರೆ ಬೇರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರಗಳನ್ನ ಭೇಟಿ ನೀಡಲಿಕ್ಕೆ ಅಂತೇಳಿ ಅವರಿಗೆ ಶೈಕ್ಷಣಿಕ ಪ್ರವಾಸ 5 ದಿನಗಳ ಕಾಲ ಶೈಕ್ಷಣಿಕ ಪ್ರವಾಸವೂ ಸಹ ಇರ್ತದೆ. ಹಾಗೆ ಅವ್ರಿಗೆ ಬೇರೆ ಬೇರೆ ಕಡೆ ಪ್ಲೇಸ್ಮೆಂಟ್ ಗಳನ್ನ ಸಹ ಮಾಡ್ತೀವಿ. ಈಗ ಬಯೋ ಸೆಂಟರ್ ಕಡೆ ಪ್ಲೇಸ್ಮೆಂಟ್ ಮಾಡ್ತೀವಿ, ಹೀಗೆ ವಿವಿಧ ಕಡೆ ನಿಯೋಜನೆಗಳನ್ನು ಸಹ ನಾವು ಮಾಡ್ತೀವಿ. ಒಟ್ಟಿನಲ್ಲಿ ಒಂದು ರೈತರು ಮಕ್ಕಳಿಗೆ ಪ್ರಾಯೋಗಿಕ, ಈಗ ಅವರಿಗೆ ಮೊದಲಿಂದನೂ ರೈತರ ಮಕ್ಕಳಂದ ಮೇಲೆ ಮೊದಲಿಂದನೂ ಕೆಲಸ ಮಾಡಿರ್ತಾರೆ, ಆದ್ರೆ ಅವರಿಗೆ ಒಂದು ವೈಜ್ಞಾನಿಕ ಕ್ರಮದಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಇದಲ್ಲದೆ ಅವರಿಗೆ ಬೆಳಿಗ್ಗೆ ಸಮಯದಲ್ಲಿ ಪ್ರಾಕ್ಟಿಕಲ್ ಇರುತ್ತದೆ, ಅಂದ್ರೆ ಪ್ರಾಕ್ಟಿಕಲ್ ಅಂದ್ರೆ ಪ್ರಾಯೋಗಿಕ ತರಗತಿ ಇರುತ್ತದೆ. ಮಧ್ಯಾಹ್ನ ಸಮಯದಲ್ಲಿ ಬೋಧನಾ ಸಮಯ ಇರ್ತದೆ, ಅವರಿಗೆ ಭಾಗ 1, ಭಾಗ 2 ಮತ್ತು ಪ್ರಾಯೋಗಿಕ ಎಂಬಂತಹ 3 ಒಳಗೊಂಡಂತಹ ಪಠ್ಯಪುಸ್ತಕಗಳು ಸಹ ಇರ್ತವೆ. ಬಾಗಲಕೋಟೆ ಹಾಗೂ ನಮ್ಮ ಇಲಾಖೆಯಿಂದ ಪಠ್ಯಪುಸ್ತಕಗಳು ಲಭ್ಯ ಇರ್ತವೆ, ಇವುಗಳನ್ನು ನಾವು ಅವ್ರಿಗೆ ಹೇಳ್ಕೊಡ್ತೇವೆ. ತದನಂತರ ಹೇಳಬೇಕಾದ್ರೆ ಅವ್ರಿಗೆ ನಾವು ಸಸ್ಯ ಅಭಿವೃದ್ಧಿ, ಇಲ್ಲಿ ನಾವು ಮುಖ್ಯವಾಗಿ ತರಬೇತಿಯನ್ನು ಪಡೆದಂತಹ ಮಕ್ಕಳಿಗೆ 10 ಮುಗಿಸಿದ ನಂತರ ಅವ್ರಿಗೆ ಒಂದು ಫೈನಲ್ ಎಕ್ಸಾಮ್ ಸಹ ಇರ್ತದೆ, ಅಂದರೆ ಅಂತಿಮ ಪರೀಕ್ಷೆ. ಅಂತಿಮ ಪರೀಕ್ಷೆಯಲ್ಲಿ ಪ್ರಾಯೋಗಿಕ ಪರೀಕ್ಷೆ ಇರ್ತದೆ, ಅದಾದ ನಂತರ ಭಾಗ 1 ಪರೀಕ್ಷೆ ಇರ್ತದೆ, ಅದಾದ ನಂತರ ಭಾಗ 2 ಪರೀಕ್ಷೆ ಇರ್ತದೆ. ಈ 3 ಪರೀಕ್ಷೆಯನ್ನು ಪಡೆದ ವಿದ್ಯಾರ್ಥಿಗಳು ಅದು ಯೂನಿವರ್ಸಿಟಿಗೆ ಹೋಗಿ ವ್ಯಾಲ್ಯೂಯೇಷನ್ ಆಗ್ತದೆ. ಹೀಗೆ ಪಡೆದಂತಹ ವಿದ್ಯಾರ್ಥಿಗಳಿಗೆ ಅವರ ಮೆರಿಟ್ ಮತ್ತು SSLC ಅಂಕಗಳ ಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ಇಲಾಖೆಯಲ್ಲಿಯೇ ತೋಟಗಾರರು ಅಂತ ಹುದ್ದೆ ಇರ್ತದೆ, ಸರ್ಕಾರಿ ಹುದ್ದೆ, ಆ ಹುದ್ದೆಗೆ ಇವರು ಅರ್ಹರು. ಆ ಹುದ್ದೆಯ ಅರ್ಹತೆ ಅಂದರೆ ತೋಟಗಾರಿಕಾ ತರಬೇತಿ ಕೇಂದ್ರಗಳಲ್ಲಿ 10 ಈ ತರಬೇತಿಯನ್ನು ಪಡೆದಿರಬೇಕು, ಇದೇ ಅರ್ಹತೆ. ಅಷ್ಟೇ ಅಲ್ಲದೆ ಪ್ರೈವೇಟ್ ನರ್ಸರಿಗಳಲ್ಲಿ ಹೋಗ್ಬೋದು, ಪ್ರೈವೇಟ್ ಕಂಪ್ನಿಗಳಲ್ಲಿ ಹೋಗ್ಬೋದು, ಪ್ರೈವೇಟ್ ಪೆಸ್ಟಿಸೈಡ್ ಅಂದರೆ ಕೆಮಿಕಲ್ ಕೀಟನಾಶಕ ಕಂಪ್ನಿಗಳಲ್ಲೆಲ್ಲ ತುಂಬಾ ಸ್ಕೋಪ್ ಇದೆ. ಇವತ್ತು ಇಲ್ಲಿ ಪಡೆದಂತಹ ವಿದ್ಯಾರ್ಥಿಗಳು ಹಲವು ಕಡೆ 30,000, 40,000, 50,000 ಗಟ್ಟಲೆಲ್ಲ ಸಂಬಳವನ್ನು ಪಡಿತಿದ್ದಾರೆ, ಬಯೋಟೆಕ್ನಾಲಜಿ ಕಂಪ್ನಿಗೂ ಸಹ ಹೋಗ್ತಿದ್ದಾರೆ. ಒಂದು ಮಟ್ಟಿಗೆ ನೋಡಿದಾಗ ಒಂದು ಜೀವನೋಪಾಯನೂ ಹೌದು, ಎಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಮನೆಗಳಲ್ಲೇ ಅವರು ನರ್ಸರಿ ಮಾಡ್ಕೊಬೋದು. ಯಾಕಂದ್ರೆ ಇಲ್ಲಿ ನಾವು ಸಸ್ಯ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡ್ತೇವೆ. ನೀವು ಹೇಳಿದ ಹಾಗೆ ಕಸಿಗಳನ್ನ ಕಟ್ಟದೆ ಹೇಳ್ಕೊಡ್ತೇವೆ, ವಾತ ಗುಡ್ಡಿ ಕಸಿ ಆಗಿರ್ಬೋದು, ತುಂಬಾ ಕಸಿಗಳು ಬರ್ತವೆ. ಅದಾದ ನಂತರ ಕಸಿಗಳಷ್ಟೇ ಅಲ್ಲದೆ ಅದಾದ್ಮೇಲೆ ಲೇಯರಿಂಗ್ ಮಾಡೋದನ್ನ ಹೇಳ್ಕೊಡ್ತೀವಿ ನಾವು, ಕಸಿಗಳ ಗ್ರಾಫ್ಟಿಂಗ್ ಮಾಡೋದನ್ನ ಹೇಳ್ಕೊಡ್ತೀವಿ. ಅದಾದ ನಂತರ ಹೀಗೆ ಒಂದು ಸಸ್ಯವನ್ನ ಮೂಲ ವಿಜ್ಞಾನದಿಂದ ಹಿಡಿದು ಕೊನೆಗೆ ಅದರದ್ದು ಒಂದು ಅನ್ವಯ ತನಕ ನಾವು ಇಲ್ಲಿ ಅವ್ರಿಗೆಲ್ಲ ಹೇಳ್ಕೊಡ್ತೇವೆ. ಈಗ ಒಂದು ಉದಾಹರಣೆಗೆ ಇಲ್ಲಿನ ವಿದ್ಯಾರ್ಥಿಗಳನ್ನ ನಾವು ತಗೊಂಡಾಗ ತುಂಬಾ ಮಂದಿ ಇಲ್ಲಿ ಮುಗಿಸಿ ಓನ್ ನರ್ಸರಿಯನ್ನೆಲ್ಲ ಇಟ್ಕೊಂಡಿದ್ದಾರೆ, ಸ್ವಂತ ನರ್ಸರಿಯನ್ನ ಮಾಡ್ತಿದ್ದಾರೆ. ಈಗ ಆಂಕೋಲದ ಸೈಡ್ ಕಡೆ ಎಲ್ಲ ಬಂದಾಗ ಅಲ್ಲಿರೋ ಓನ್ ನರ್ಸರಿ ಅಂದ್ರೆ ಅಲ್ಲಿರುವಂತ ನರ್ಸರಿಗಳನ್ನ ಗಮನಿಸಿದಾಗ ಅಲ್ಲೆಲ್ಲ ಇಲ್ಲಿ ಟ್ರೈನಿಂಗ್ ಮುಗಿಸಿದವರೆ ಅಲ್ಲಿ ನರ್ಸರಿಗಳನ್ನ ಇಟ್ಕೊಂಡಿದ್ದಾರೆ. ಅವಾಗ ಅದು ಅವರನ್ನೆಲ್ಲ ನೋಡಿದಾಗ ಖುಷಿ ಆಗ್ತದೆ, ಹೋ ಒಂದು ಸ್ವಾವಲಂಬನ ಜೀವನವನ್ನ ಕಂಡುಕೊಂಡಿದಾರಲ್ಲ ಅಂತ. ಅದಾದ್ಮೇಲೆ ಇಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಬಯೋಟೆಕ್, ಈಗ ನಮ್ಮ ತುಂಗಾ ಜೈವಿಕ ಕೇಂದ್ರದಲ್ಲಿ ಅಲ್ಲೂ ವರ್ಕ್ ಮಾಡ್ತಿದ್ದಾರೆ, ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಅಂದ್ರೆ ಬಹುಶಃ ಸಂರಕ್ಷಿತ ಬೇಸಾಯದ ಬಗ್ಗೆ ಅವರಿಗೆ ಜ್ಞಾನ ಇರ್ತದೆ, ಸಂರಕ್ಷಿತ ಬೇಸಾಯ ಕ್ರಮಗಳ ಬಗ್ಗೆ ಜ್ಞಾನ ಇರ್ತದೆ, ಹೂವಿನ ಬಗ್ಗೆ ಜ್ಞಾನ ಇರ್ತದೆ, ಅದಾದ ನಂತರ ಸಸ್ಯ ಅಭಿವೃದ್ಧಿಯ ಬಗ್ಗೆ ಜ್ಞಾನ ಇರ್ತದೆ. ಹೀಗೆ ಹಲವು ರೀತಿಯಾದಂತಹ ತುಂಡುಗಳಿಂದ ಮಾಡುವಂತಹ, ಈಗ ಕಾಳುಮೆಣಸಲ್ಲಿ ನಾವು ತುಂಡುಗಳ ಮೂಲಕ ನಾವು ಸಸ್ಯ ಅಭಿವೃದ್ಧಿಯನ್ನು ಮಾಡ್ತೇವೆ. ಹೀಗೆ ಯಾವ್ಯಾವ ಬೆಳೆಗಳಿಗೆ ಯಾವ್ಯಾವ ರೀತಿ ಸಸ್ಯ ಅಭಿವೃದ್ಧಿ ಮಾಡಬೇಕು, ಏನನ್ನ ಹಾಕಬೇಕು, ಯಾವ ರೀತಿ ಜೈವಿಕ ಗೊಬ್ಬರವನ್ನು ಹಾಕೋದ್ರ ಮೂಲಕ ಅದನ್ನ ಬೇರನ್ನ ಬರ್ಸ್ಬೋದು, ಯಾವ ರೀತಿ ಅದನ್ನ ಮಾರಬಹುದು, ಇಂಥವೆಲ್ಲವೂ ಸಹ ಅವ್ರಿಗೆ ಗೊತ್ತಿರುತ್ತೆ. ದುರ್ಗೇಶ್ ಅವರು ತುಂಬಾ ಸಂತೋಷ. ಈಗ ನಮ್ಮ ಸಿದ್ದಾಪುರ ತೋಟಗಾರಿಕಾ ತರಬೇತಿ ಕೇಂದ್ರದಲ್ಲಿ ನಮ್ಮ ರೈತರಿಗೆ ತೋಟಗಾರಿಕಾ ಸಸ್ಯಗಳಿಗೆ ಸಂಬಂಧಪಟ್ಟಾಗೆ ಯಾವ್ಯಾವ ತರದ ಸಸಿ ಬಗ್ಗೆ ಮಾಹಿತಿಯನ್ನು ಕೊಡ್ತೀರಿ, ಯಾವ್ಯಾವ ತರದ ಸಸಿಗಳ ಬಗ್ಗೆ ಇಲ್ಲಿ ತರಬೇತಿ ಕೊಡಿಸಲಾಗ್ತದೆ ಅಥವಾ ಗ್ರಾಫ್ಟಿಂಗ್ ಹೇಳಿಕೊಡಲಾಗ್ತದೆ, ಮತ್ತೆ ಈ ಗ್ರಾಫ್ಟ್ ಮಾಡಿದ ಸಸಿಗಳನ್ನ ರೈತರಿಗೆ ಯಾವ ತರ ಪೂರೈಕೆ ಮಾಡುವ ಒಂದು ವ್ಯವಸ್ಥೆ ಇದೆ, ಅದ್ರ ಬಗ್ಗೆ ಕೂಡ ಹೇಳಿ ಸರ್. ನೀವು ಸಸಿಗಳ ಬಗ್ಗೆ ಕೇಳಿದ್ದಕ್ಕೆ ಹೇಳ್ತೇನೆ. ಸಸಿಗಳು ಅಂದ್ರೆ ನಮ್ಮ ಸರ್ಕಾರದಲ್ಲಿ ಬೀಜ ಕಾಯ್ದೆ ಪ್ರಕಾರ ನಾವು ಸಸಿಗಳನ್ನ ನಾವು ಉತ್ಪಾದನೆ ಮಾಡಬೇಕು ಅಂತ. ಯಾಕಂದ್ರೆ ರೈತ ತಾನು ಬೆಳೆಸಬೇಕು ಅನ್ಕೊಂಡಿರುವಂತಹ ಸಸಿ ಬೀಜ ಸಿಗದೆ ಇರೋ ಕಾರಣಕ್ಕೆ ನಾನು ಬೆಳೆಸಿಲ್ಲ ಅಂತ ಅನ್ಬಾರ್ದು. ಸೊ ಹಾಗಾಗಿ ಅವನಿಗೆ ಸಸಿಗಳು ಸಿಗ್ಬೇಕು ಅಂತೇಳಿನೇ ನಾವು ನಮ್ಮ ಇಡೀ ಒಂದು ಸರ್ಕಾರ ಆಗಿರ್ಬೋದು ಒಂದು ಇಲಾಖೆ ಶ್ರಮಿಸ್ತಿದೆ. ಅದೇ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಒಟ್ಟು 10 ಕೃಷಿ ವಲಯಗಳಿದ್ದು 10 ಕೃಷಿ ವಲಯಗಳಲ್ಲಿ ಇದು ಉತ್ತರ ಕನ್ನಡ ಏನಿದೆ ಅಂದ್ರೆ ವಿಶಿಷ್ಟ ಕೃಷಿ ವಲಯ. ಏನು ಅಂದ್ರೆ ಇದು ಗುಡ್ಡಗಾಡು ಮತ್ತು ಮಲ್ನಾಡು, ಮಲ್ನಾಡು ಗುಡ್ಡಗಾಡು ಹಾಗೂ ಒಂದ್ಮಟ್ಟಿಗೆ ಇದು ಕರಾವಳಿ, ಈ ಮೂರನ್ನು ಒಳಗೊಂಡಂತಹ ಒಂದು ಕೃಷಿ ವಲಯವಾಗಿದೆ. ಯಾಕಂದ್ರೆ ನೀವು ಶಿಸ್ಸಿ, ಯಲ್ಲಾಪುರ, ಜೊಯ್ಡಾ ಇವುಗಳನ್ನೆಲ್ಲ ತೆಗೆದುಕೊಂಡ್ರೆ ಇದು ಗುಡ್ಡಗಾಡು ವಲಯಕ್ಕೆ ಸೇರ್ತದೆ. ಕಾರವಾರ, ಹೊನ್ನಾವರ, ಕುಮಟಾ ಇವೆಲ್ಲವೂ ಸಹ ಒಂದು ಕರಾವಳಿಗೆ ಸೇರ್ತದೆ. ಸೊ ಎರಡು ರೀತಿಯಾದಂತಹ ವಿಭಿನ್ನ ಪರಿಸರ. ಯಾಕಂದ್ರೆ ಕೆಳಗಡೆ ಹೋದ್ರೆ ಆರ್ದ್ರತೆ ಜಾಸ್ತಿ ಇರುತ್ತದೆ, ಮೇಲ್ಗಡೆ ಬಂದ್ರೆ ಇಲ್ಲಿ ನಮ್ಮ ಮಲೆನಾಡಲ್ಲಿ ಚಳಿ ಜಾಸ್ತಿ ಇರುತ್ತದೆ. ಸೊ ಎರಡು ರೀತಿಯ ಹವಾಗುಣವನ್ನು ಹೊಂದಿರುವಂತಹ ಏಕೈಕ ಕೃಷಿ ವಲಯ ಕರ್ನಾಟಕದಲ್ಲಿ ನಮ್ದು ಉತ್ತರ ಕನ್ನಡ ಇದೆ. ಹಾಗಾಗಿ ಉತ್ತರ ಕನ್ನಡದ ಈ ಹೊಸೂರು ತರಬೇತಿ ಕೇಂದ್ರದಲ್ಲಿ ನಾವು ಇಲ್ಲಿ ಮಲೆನಾಡು ಬೆಳೆಗಳನ್ನೇ ನಾವು ಪ್ರಾಮುಖ್ಯವಾಗಿ ಇದು ಮಾಡ್ತೇವೆ. ಈಗ ನಿಮಗೆ ಉದಾಹರಣೆಗೆ ಈಗ ಬಳ್ಳಾರಿಯಲ್ಲಿ ತೆಗೆದುಕೊಂಡ್ರೆ, ಬಳ್ಳಾರಿಯಲ್ಲಿ ಮಾಲ್ವಿ ತರಬೇತಿ ಕೇಂದ್ರ ಅಂತ ಒಂದಿದೆ. ಅಲ್ಲಿ ನೀವು ತೆಗೆದುಕೊಂಡ್ರೆ ಅಲ್ಲಿ ಬಯಲುಸೀಮೆ ಬೆಳೆಯುವಂತಹ ಹಣ್ಣುಗಳನ್ನಾಗಿರ್ಬೋದು, ದಾಳಿಂಬೆ ಇಂಥವುಗಳನ್ನ ಬೆಳೆಸ್ತಾರೆ. ಈಗ ಚಿತ್ರದುರ್ಗದಲ್ಲಿ ಆದರೆ ಮಧ್ಯ ಒಣವಲಯದಲ್ಲಿ ಬೆಳೆಯುವಂತಹ ಗಿಡಗಳನ್ನು ಅಲ್ಲಿ ಬೆಳೆಸ್ತಾರೆ. ಹಾಗೆ ಪ್ರತಿ ತೋಟಗಾರಿಕೆ 11 ತೋಟಗಾರಿಕಾ ತರಬೇತಿ ಕೇಂದ್ರಗಳು ಸಹ ವಿಭಿನ್ನ ಕೃಷಿ ವಲಯಗಳಲ್ಲಿ 10 ಕೃಷಿ ವಲಯಗಳಲ್ಲಿ ಚದುರಿ ಹೋದ್ರಿಂದ ಒಂದೊಂದು ಕಡೆ ಆಯಾ ಕೃಷಿ ವಲಯಕ್ಕೆ ಸಂಬಂಧಪಟ್ಟಂತಹ ಬೆಳೆಗಳನ್ನೇ ನಾವು ಬೆಳಿತೀವಿ. ಈಗ ನಮ್ಮಲ್ಲಿ ತೋಟಗಾರಿಕೆ ಬೆಳೆಗಳಾದಂತಹ ತೆಂಗು ಬೆಳಿತೀವಿ, ಅಡಿಕೆ ಬೆಳಿತೀವಿ, ಅದಾದ ನಂತರ ಜಾಯಿಕಾಯಿ ಬೆಳಿತೀವಿ, ದಾಲ್ಚಿನ್ನಿ ಬೆಳಿತಿದ್ದೀವಿ, ಲವಂಗ ಬೆಳಿತಿದ್ದೀವಿ, ಹಾಗೆ ಮುಂತಾದ ಸಾಂಬಾರು ಪದಾರ್ಥ ಮತ್ತು ತೋಟದ ಪಟ್ಟಿ ಬೆಳೆಗಳೇನಿದವಲ್ಲ ಅವನ್ನೆಲ್ಲ ತುಂಬಾ ಅದ್ಭುತವಾಗಿ ಇಲ್ಲಿ ನಾವು ಬೆಳಿತೀವಿ. ಈಗ ನೀವು ತೆಂಗು ಅಂತ ತಗೊಂಡಾಗ ಕುಮಟಾ ಟಾಲ್ ಏನಿದೆಯಲ್ಲ, ಕುಮಟಾದ ಎತ್ತರದ ಸ್ಥಳೀಯ ತಳಿ ಏನಿದೆಯಲ್ಲ ಅದಕ್ಕೆ ಬಹಳಷ್ಟು ಬೇಡಿಕೆ ಇದೆ. ಅದಾದ ನಂತರ ಅಡಿಕೆ ತೆಗೆದುಕೊಂಡಾಗ ಶಿರ್ಸಿ ಲೋಕಲ್, ಶಿರ್ಸಿ ಸ್ಥಳೀಯ ಅಡಿಕೆಗೆ ತುಂಬಾನೇ ಬೇಡಿಕೆ ಇದೆ. ಹಾಗೆ ಅಂದ್ರೆ ಇಲ್ಲಿನ ಜನರ ಬೇಡಿಕೆಗೆ ಅನುಸಾರವಾಗಿ ನಾವು ಇಲ್ಲಿ ಗಿಡಗಳನ್ನ ಬೆಳಿತೀವಿ. ಈ ಗಿಡಗಳನ್ನ ನಾವು ಬೆಳೆಯೋದಕ್ಕೆ ನಾವು ನಮಗೆ ಸರ್ಕಾರವೇ ಒಂದು ಷಡ ಅಂತ ಯೋಜನೆ ಇದೆ, ಕರ್ನಾಟಕ ಸ್ಟೇಟ್ ಹಾರ್ಟಿಕಲ್ಚರಲ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ. ಅಂದ್ರೆ ಕರ್ನಾಟಕದ ರಾಜ್ಯದಲ್ಲಿ ಒಂದು ತೋಟಗಾರಿಕೆ ಅಭಿವೃದ್ಧಿಯನ್ನ ಬೆಳವಣಿಗೆ ಮಾಡಕ್ಕಂತಾನೆ ಇದೊಂದು ಏಜೆನ್ಸಿ ಇದ್ದು ಇದ್ರ ಮೂಲಕನೇ ನಾವು ದುಡ್ಡನ್ನ ತೆಗೆದುಕೊಳ್ತೇವೆ. ಆ ಮೂಲಕ ನಾವು ನಮ್ಮಲ್ಲಿ ಒಂದು ಎಸ್ ಆರ್ ರೇಟ್ ಅಂತ ಇರುತ್ತೆ, ಆ ಎಸ್ ಆರ್ ರೇಟ್ ಪ್ರಕಾರನೇ ನಾವು ಗಿಡಗಳನ್ನ ಬೆಳಿತೀವಿ, ಖರ್ಚನ್ನು ಹಾಕೊಂಡು ಬೆಳಿತೀವಿ. ಅದಾದ ನಂತರ ಈ ಗಿಡಗಳನ್ನ ರೈತರಿಗೆ ಮಾರ್ಬಿಟ್ಟು ಬೆಳೆಸಿರುವಂತಹ ಗಿಡಗಳನ್ನ ರೈತರಿಗೆ ಸರ್ಕಾರ ನಿಗದಿಪಡಿಸಿದಂತಹ ಬೆಲೆಗಳಿಗೆ ನಾವು ಮಾರಿ ಅದನ್ನ ಮತ್ತೆ ಸರ್ಕಾರಕ್ಕೆ ಏನು ತಗೊಂಡಿರ್ತೀವಲ್ಲ ಅದ್ರ ದುಪ್ಪಟ್ಟೆ ತುಂಬುತ್ತೀವಿ ನಾವು ಮತ್ತೆ ಸರ್ಕಾರ. ಸೊ ಈ ಮೂಲಕ ನಾವು ಸರ್ಕಾರದಿಂದ ತಗೊಂತೀವಿ, ಉತ್ಪಾದನೆ ಮಾಡ್ತೀವಿ, ಮತ್ತೆ ಸರ್ಕಾರಕ್ಕೆ ಪುನಃ ಕಟ್ತೀವಿ. ಇದು ಒಂದು ರೀತಿ ಅಂತ ಅವರ್ತ ನಿಧಿ ತರ, ಅವರ್ತ ನಿಧಿ ಅಂದ್ರೆ ತಗೊಳ್ಳೋದು, ಉತ್ಪಾದನೆ ಮತ್ತೆ ವಾಪಸ್ ಕಟ್ಟೋದು. ಈ ತರ ನಾವು ಮಾಡಿಬಿಟ್ಟು ನಾವು ಇಲ್ಲಿ ರೈತರಿಗೂ ಹಾಗೂ ಸರ್ಕಾರಕ್ಕೂ ಇಬ್ಬರಿಗೂ ಸಹ ನಾವು ಒಂದು ಲಾಭವನ್ನ ಮಾಡಿಕೊಡುವಂತಹ ಉದ್ದೇಶವನ್ನ ಇದು ಒಂದು ಇಲ್ಲಿ ಗಮನಿಸ್ತಾರೆ. ಇಲ್ಲಿ ಸೇರುವಂತಹ ವಿದ್ಯಾರ್ಥಿಗಳು ತೆಂಗಿನ ಬಗ್ಗೆ ತುಂಬಾ, ತೆಂಗಿನ ಬೇಸಾಯ ಕ್ರಮಗಳ ಬಗ್ಗೆ ತುಂಬಾ ಜ್ಞಾನವನ್ನು ಹೊಂದಿರ್ತಾರೆ, ಅಡಿಕೆ ಬೇಸಾಯ ಕ್ರಮಗಳ ಬಗ್ಗೆ ಅಂತೂ ತುಂಬಾ ಜ್ಞಾನವನ್ನು ಹೊಂದಿರ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಂಬಾರು ಬೆಳೆ ಪದಾರ್ಥಗಳು, ಕಾಳುಮೆಣಸು. ಈಗ ಕಾಳುಮೆಣಸು ಕಾಂಡ ತುಂಡುಗಳಿಂದ ಮಾಡುವಂತಹ ಸಸ್ಯ ಅಭಿವೃದ್ಧಿ ಕ್ರಮ ಅದು. ಅಂದ್ರೆ ಕಾಂಡಗಳನ್ನ ಕತ್ತರಿಸಿ ಒಂದು ಗೇಣಿಗೂ ಅಥವಾ ಎರಡು ಗೇಣಿಗೆ ಕೆಲವೊಬ್ರು ಕಾಂಡಗಳನ್ನ ಕತ್ತರಿಸಿ ನಾವು ಸಸ್ಯ ಅಭಿವೃದ್ಧಿಯನ್ನು ಮಾಡ್ತೀವಿ. ಇಲ್ಲಿ ಬೆಳೆದಂತ ವಿದ್ಯಾರ್ಥಿಗಳು ಕಾಳುಮೆಣಸಲ್ಲಿ ಕಾಂಡ ತುಂಡುಗಳಿಂದ ಮಾಡುವಂತಹ ನಿರ್ಲಿಂಗ ರೀತಿಯ ಸಸ್ಯ ಅಭಿವೃದ್ಧಿಯಲ್ಲಿ ಅದ್ಭುತವಾಗಿ ಪರಿಣಿತಿಯನ್ನು ಹೊಂದಿರ್ತಾರೆ. ಅದಾದ ಮೇಲೆ ಕಸಿ ಕಟ್ಟೋದನ್ನು ನಾವು ಇಲ್ಲಿ ಕಲಿಸ್ತೀವಿ. ಅದಾದ ಮೇಲೆ ಇಲ್ಲಿ ಅಪ್ಪೆ ಮಾವು ಬಂದಾಗ ಇಲ್ಲಿ ಅಪ್ಪೆ ಮಿಡಿ, ಅಪ್ಪೆ ಮಿಡಿ ಮಾವು ಏನಿದೆಯಲ್ಲ ಅದ್ರ ಬಗ್ಗೆನೂ ಸಹ ವಿಶೇಷ ಪರಿಣಿತಿಯನ್ನ ವಿದ್ಯಾರ್ಥಿಗಳು ಹೊಂದಿರ್ತಾರೆ. ಸೊ ಇಲ್ಲಿ ರೈತರು ಏನನ್ನ ಇಷ್ಟಪಡ್ತಾರೋ ಅದನ್ನೇ ನಾವು ಮಾರೋದ್ರಿಂದಾಗಿ ವಿದ್ಯಾರ್ಥಿಗಳು ಅದನ್ನೇ ಕಲಿತಾರೆ. ಇದೊಂದು ರೀತಿ ಮಾಡಿ ಕಲಿಯೋದು, ಪ್ರಾಕ್ಟಿಕಲ್ ಮಾಡಿ ಕಲಿತಾರೆ. ಆಮೇಲೆ ಜಾಯಿಕಾಯಿ ಇದೆ, ದಾಲ್ಚಿನ್ನಿ ಇದೆ, ಲವಂಗ ಇದೆ, ತುಂಬಾ ಇದಾವೆ, ತುಂಬಾ ಬೆಳೆಗಳಿದಾವೆ. ನೀವು ಈ ಕ್ಯಾಂಪಸ್ ಅನ್ನು ಒಮ್ಮೆ ಭೇಟಿ ಕೊಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅಲ್ಲಿರೋ ಇದು ಯಾವ್ಯಾವ ರೀತಿ ಇದಾವೆ. ಈ ರೀತಿ ಇದೆ ಸರ್. ಈಗ ದುರ್ಗೇಶ್ ಅವರೇ, ಈಗ ಸಿದ್ದಾಪುರ ತೋಟಗಾರಿಕಾ ತರಬೇತಿ ಕೇಂದ್ರದಲ್ಲಿ ನಮ್ಮ ರೈತರಿಗೆ ಈಗ ಸಾಂಬಾರ ಸಸ್ಯಗಳ ಬಗ್ಗೆ ಮಾಹಿತಿ ಮಾಡಿಕೊಡಿ, ಯಾವ್ಯಾವ ಥರದ ಸಾಂಬಾರ ಸಸ್ಯಗಳು ತಾವು ಬೆಳಿತೀರಿ, ಮತ್ತು ತರಬೇತಿ ಜೊತೆಗೆ ಈಗ ಸಸಿಗಳನ್ನು ತಾವು ತಯಾರು ಮಾಡ್ತೀರಿ, ಸಸಿ ಮಡಿಗಳನ್ನು, ಅದರಲ್ಲಿ ಬೇರೆ ಬೇರೆ ದಾಲ್ಚಿನಿ ಇರ್ಬೋದು, ಲವಂಗ ಇರ್ಬೋದು, ಅಥವಾ ಜಾಯಿಕಾಯಿ ಇರ್ಬೋದು, ಈ ಸಸ್ಯಗಳು ಈ ವಾತಾವರಣಕ್ಕೆ ಹೇಗೆ ಬೆಳೀತವೆ, ಎಷ್ಟು ದಿನ ಬೇಕಾಗುತ್ತೆ, ಮತ್ತು ರೈತರು ಅವನ್ನು ಎಷ್ಟು ದಿನಕ್ಕೆ ಅವರು ತಮ್ಮ ಹೊಲದಲ್ಲಿ ಅದನ್ನು ನೆಡಬೇಕಾಗುತ್ತೆ, ಈ ಥರ ಮಾಹಿತಿ. ಸರ್, ನೀವು ಹೇಳ್ದಂಗೆ ಹೌದು, ಈ ಮೂರು ಏನು ನೀವು ಹೇಳಿದ್ರಲ್ಲ, ಜಾಯಿಕಾಯಿ ಆಗಿರ್ಬೋದು, ದಾಲ್ಚಿನ್ನಿ ಆಗಿರ್ಬೋದು, ಲವಂಗ, ಇವೆಲ್ಲವೂ ಸಹ ಲಿಂಗರೀತಿಯ ಸಂತಾನೋತ್ಪತ್ತಿ ಸಸ್ಯಗಳು. ಅಂದರೆ ಏನಂದರೆ ಲಿಂಗರೀತಿಯ ಸಂತಾನೋತ್ಪತ್ತಿ ಆದರೆ ಫಸ್ಟ್ ಅದನ್ನು ಬೀಜದಿಂದಲೇ ನಾವು ಅಭಿವೃದ್ಧಿ ಮಾಡ್ತೇವೆ. ಸೊ ಹಾಗಾಗಿ ಇವು ಬೀಜಗಳನ್ನ ಏನು ಮಾಡ್ತೇವೆ, ಒಂದು 1.2 meter ಇದರಲ್ಲಿ ನಾವು ಮಡಿಗಳನ್ನ ಮಾಡ್ಕೊಂಡು ಫಸ್ಟ್ ಅವನ್ನ ಹಾಕಿ ಮರಳನ್ನು ಮಿಕ್ಸ್ ಮಾಡಿ ಸ್ವಲ್ಪ ಗೊಬ್ಬರ ಹಾಕಿಬಿಟ್ಟು ನಾವು ಅದನ್ನು ಬೆಳೆಸ್ತೀವಿ ಗಿಡಗಳನ್ನ. ಮರಳು ಯಾಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಅದನ್ನು ಕೀಳುವಾಗ ನಮಗೆ ಮುಂದೆ ಅದನ್ನು ಕಿತ್ತು ಬೇರೆ ಪಾಲಿಬ್ಯಾಗ್ಗಳಲ್ಲಿ ತುಂಬುವಾಗ ಸುಲಭವಾಗಲಿ ಅನ್ನೋ ಕಾರಣಕ್ಕೋಸ್ಕರ ಮರಳು ಹಾಕ್ತೀವಿ. ಮರಳು ಹಾಕಿ ದಿನಗಳು ಅನ್ನೋದಕ್ಕಿಂತ ಒಂದೆರಡು ಎಲೆ ಬರೋ ತನಕ ನಾವು ಅದನ್ನು ಬಿಡ್ತೀವಿ. ಅದಾದ ಮೇಲೆ ಅವನ್ನ ಪಾಲಿಬ್ಯಾಗ್ಗಳಿಗೆ ತುಂಬ್ತೀವಿ. ಪಾಲಿಬ್ಯಾಗ್ಗಳಿಗೆ ತುಂಬಿದಾಗ ಅದಕ್ಕೆ ನೀರನ್ನ ಹಾಯಿಸ್ತೀವಿ, ಇದು ಮಾಡ್ತೀವಿ. ಅದಾದ ಮೇಲಿಂದನೇ ಈಗ ಎಷ್ಟು ದಿನಕ್ಕೆ ಅನ್ನೋದಕ್ಕಿಂತ ರೈತರು ಬೇಡಿಕೆ ಮೇಲೆ ಹೋಗ್ತದೆ. ಕೆಲವೊಬ್ರು ಇಲ್ಲ ಸಣ್ಣವಿದ್ರೂ ಪರವಾಗಿಲ್ಲ ನಾವು ತೊಗೊಂಡು ಹೋಗ್ತೀವಿ ಅಂತಾರೆ, ಕೆಲವೊಬ್ರು ಸ್ವಲ್ಪ ದೊಡ್ಡದಾದ್ಮೇಲೆ ನಾವು ತೊಗೊಂಡು ಹೋಗ್ತೀವಿ ಅಂತಾರೆ. ಅದು ರೈತರ ಒಂದು ಏನದು ಅಭಿರುಚಿಯ ಮೇಲೆ ನಾವು ಮಾಡ್ತೀವಿ. ಈಗ ಎಷ್ಟೋ ಸಲ ಏಲಕ್ಕಿಗೆ ತುಂಬ ಸಣ್ಣ ಇರುವಾಗೆ ತೊಗೊಂಡೋಗ್ಬಿಡ್ತಾರೆ ಎಷ್ಟೋ ಮಂದಿ, ಕಾಯಲ್ಲ ಏ ಬೇಕು ಸರ್ ಬೇಕು ಬೇಕು ಅಂತ. ಅದು ರೈತರ ಅಭಿರುಚಿ ಮೇಲೆ ನಾವು ಇದು ಮಾಡ್ತೀವಿ. ಆಲ್ಮೋಸ್ಟ್ ವರ್ಷ ಪೂರ್ತಿ ನಮಗೆ ಆಲ್ಮೋಸ್ಟ್ ನಮ್ಮ ಗಿಡಗಳು ಯಾವಾಗ ಸಿಗ್ತವೆ ಅನ್ನೋದಕ್ಕೆ ಅಂದರೆ ಒಂದು ಮೇ ಜೂನ್ ಮಳೆಗಾಲದಲ್ಲೇ ಭಾಳ ಜನ ನೆಡೋದ್ರಿಂದಾಗಿ, ಮಳೆಗಾಲದಲ್ಲೇ ತುಂಬ ಜನ ನಾಟಿ ಮಾಡೋದ್ರಿಂದಾಗಿ ಮೇ ಜೂನಲ್ಲೇ ಜಾಸ್ತಿ ಗಿಡಗಳನ್ನ ನಾವು ಮಾರಾಟಕ್ಕೆ ಸಿಗ್ತವೆ. ಅಷ್ಟು ಬಿಟ್ಟರೆ ಒಂದೊಳ್ಳೆ ಉಳಿದಿರೋ ಗಿಡಗಳಿದ್ರೆ, ಅಂದರೆ ಮೇ ಜೂನಲ್ಲೇ ಎಲ್ಲ ರೈತರು ಬಂದು ತೊಗೊಂಡು ಹೋದರೆ ನಮಗೆ ಸಿಗಲ್ಲ, ಮನೆಗೆ ಸ್ಟ್ರೆಸ್ ಸಿಗೋದು ಡೌಟು. ಆದರೂ ಆಲ್ಮೋಸ್ಟು ಒಂದಷ್ಟು ಉಳಿದೆ ಉಳಿತವೆ. ಉಳಿದಿರೋ ಗಿಡಗಳು ವರ್ಷ ಪೂರ್ತಿ ಮಾರಾಟಕ್ಕೆ ಲಭ್ಯ ಇರ್ತವೆ. ಸರ್ಕಾರಿ ದರದ್ದೇನಿರುತ್ತಲ್ಲ ಆ ದರಕ್ಕೆ ಮಾರಾಟ ವರ್ಷ ಪೂರ್ತಿ ಲಭ್ಯ ಇರ್ತದೆ. ವರ್ಷ ಪೂರ್ತಿ ಯಾವಾಗ ಬೇಕಾದ್ರೂ ರೈತರು ಬಂದು ತೊಗೊಂಡು ಹೋಗ್ಬೋದು. ಗಿಡಗಳ ಬೆಳವಣಿಗೆ ಬಗ್ಗೆ ಸ್ವಲ್ಪ ಹೇಳಿ ಸರ್. ಗಿಡಗಳ ಬೆಳವಣಿಗೆ ಅಂದರೆ ಸರ್, ಯಾಕೆಂದರೆ ನಾವು ನರ್ಸರಿಯಲ್ಲಿ ಬರೋದ್ರಿಂದ ನಮಗೆ ಸ್ವಲ್ಪ ಡ್ಯಾಂಪಿಂಗ್ ಆಫ್ ಅಂದರೆ ಏನದು ಸಸಿ ಮಡಿ ರೋಗಗಳು ಸ್ವಲ್ಪ ಬರ್ತವೆ. ಸೊ ಅವಕ್ಕೋಸ್ಕರ ನಾವೇನು ಮಾಡ್ತೀವಿ, ಬೀಜೋಪಚಾರಗಳನ್ನ ಸರಿಯಾಗಿ ಮಾಡ್ತೀವಿ. ಅದಾದ ನಂತರ ಜೈವಿಕ ಗೊಬ್ಬರಗಳನ್ನ ಹಾಕ್ತೀವಿ. ಈಗ ಉದಾಹರಣೆ ಕಾಳ್ ಮೆಣಸು ಅಂತ ತೊಗೊಂಡಾಗ ನಾವು ತುಂಬ ಜೈವಿಕ ಗೊಬ್ಬರಗಳನ್ನ ನಾವು ಸ್ಟಾರ್ಟಿಂಗೆ ಒಂದು ಮಡಿ ಮಾಡುವಾಗಲೇ ನಾವು ಆ ಜೈವಿಕ ಗೊಬ್ಬರಗಳನ್ನ ನಾವು ಹಾಕಿರ್ತೀವಿ. ಸೊ ಈ ರೀತಿ ಜೈವಿಕ ಗೊಬ್ಬರಗಳನ್ನ ಅಥವಾ ಬೀಜೋಪಚಾರಗಳನ್ನ ನೀವು ಕ್ಯಾಪ್ಟನ್ನಿಂದ ಆಗಿರ್ಬೋದು, ಶಿಲೀಂದ್ರನಾಶಕಗಳಿಂದ ನಾವು ಜೈವಿಕ ಗೊಬ್ಬರ ಇವನ್ನ ಬೀಜೋಪಚಾರಗಳನ್ನ ಸರಿಯಾಗಿ ಮಾಡೋದ್ರಿಂದ ಅರ್ಧ ಸಮಸ್ಯೆಗಳನ್ನ ನಾವು ತಡೆಗಟ್ಬೋದು. ಅವನ್ನ ನಾವು ಇಲ್ಲಿ ಮಾಡ್ತೀವಿ. ಈಗ ಇದಕ್ಕೆ ಜೈವಿಕ ಗೊಬ್ಬರಗಳನ್ನ ಎಲ್ಲಿಂದ ತರ್ತೀವಿ ಅಂದರೆ ಇಲ್ಲೇ ನಮ್ದೆ ತುಂಗಾ ಬಯೋ ಸೆಂಟರ್ ಅಂತ ಇದೆಯಲ್ಲ ಶಿವಮೊಗ್ಗ, ಅಥವಾ ನಮ್ಮ ಬೆಳಗಾವಿಯಲ್ಲಿ ಒಂದು ಬಯೋ ಸೆಂಟರ್ಗಳಿದ್ದಾವೆ. ನೋಡಿ ಸರ್, ಒಂದು ಇಲಾಖೆಯ ಒಂದು ಯೋಜನೆಗಳು ಅವು ಬೇರೆ ಬೇರೆ ಅವುಗಳ ಬ್ರಾಂಚ್ಗಳಿಂದ ಯಾವ ರೀತಿ ಉಪದಾನವನ್ನು ಪಡಿತವೆ ಅಂತ ಒಂದು ಹೇಳ್ತೀನಿ ನಿಮಗೆ. ಉದಾಹರಣೆ ನಮಗೆ ಜೈವಿಕ ಗೊಬ್ಬರ ಬೇಕು ಅಂದರೆ ಜೈವಿಕ ಗೊಬ್ಬರವನ್ನು ಉತ್ಪಾದಿಸುವಂಥ ಪ್ರಯೋಗಗಳು ನಮ್ಮ ಇಲಾಖೆಯಲ್ಲೇ ಇದ್ದಾವೆ, ಅವುಗಳಿಂದ ನಾವು ತೊಗೊತೀವಿ. ನಾವು ಇದನ್ನು ಮಾಡಿ ಸಸಿಗಳನ್ನ ಕೊಡ್ತೀವಲ್ಲ, ಸಸಿಗಳಿಗೆ ಜಿಲ್ಲಾ ಪಂಚಾಯಿತಿಯಲ್ಲೂ ನಮ್ಮ ತೋಟಗಾರಿಕೆ ಇಲಾಖೆ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿದ್ನಲ್ಲ, ಅಲ್ಲಿ NHM ಅಂತ ಒಂದಿದೆ, ರಾಷ್ಟ್ರೀಯ ತೋಟಗಾರಿಕಾ ಅಭಿವೃದ್ಧಿ ಯೋಜನೆ ಅಂತ. ಅಲ್ಲಿ ನೀವು ಗಿಡಗಳನ್ನ ಹಾಕ್ತೀರಾ ಅಂದರೆ ಒಂದಷ್ಟು ಕ್ರಾಪ್ಗಳಿದ್ದಾವೆ, ಒಂದಷ್ಟು ಬೆಳೆಗಳಿದ್ದಾವೆ, ಆ ಬೆಳೆಗಳಿಗೆ ನಿಮಗೆ ಸಹಾಯಧನ ಸಿಗ್ತದೆ. ರೈತರು ಸಹಾಯಧನವನ್ನು ಅಲ್ಲಿ ಪಡ್ಕೊತಾರೆ. ಆ ಸಹಾಯಧನದ ಅರ್ಧ ದುಡ್ಡನ್ನು ಖರ್ಚು ಮಾಡಿ ಇಲ್ಲಿ ಅವ್ರು ತೊಗೊಂಡೋಗ್ಬೋದು. ಅವರಿಗೆ ಸಹಾಯಧನ ಒಂದು 10,000 ಬರುತ್ತೆ ಅಂದರೆ ನಮ್ಗೆ ಇಲ್ಲಿ ಕಾಸ್ಟ್ ಒಂದು 2,000 ರೂಪಾಯಿ ಇರುತ್ತೆ ಅಷ್ಟೇ ಅವರಿಗೆ ಬೆಳೆಗಳಿಗೆ, ಅವರಿಗೆ ನರ್ಸರಿ ಒಂದು ಬೆಳೆಯೋದಕ್ಕೆ ಸಹಾಯಧನ ಸಿಗುತ್ತೆ ಜಡ್ಪಿಯಿಂದ. ಬೆಳೆಗಳಿಗೆ ಬೀಜ ಅಥವಾ ಸಸಿಗಳು ಇಲ್ಲಿಂದ ಸಿಗ್ತವೆ. ಅದನ್ನ ಕೊಡಲಿಕ್ಕೆ ಅಂತ ನಮ್ಮ ತಾಂತ್ರಿಕ ಅಧಿಕಾರಿಗಳಿದ್ದಾವೆ. ಆಲ್ಮೋಸ್ಟ್ ರೈತರಿಗೆ ಏನು ಬೇಕೋ ಎಲ್ಲವೂ ಸಹ ಸಿಗ್ತವೆ. ಅವ್ರಿಗೆ ಗೊಬ್ಬರ ಬೇಕಾ, ಜೈವಿಕ ಗೊಬ್ಬರ ಕೇಂದ್ರಗಳು ಇದಾವೆ. ಸೊ ಒಂದ್ ಮಟ್ಟಿಗೆ ರೈತರಿಗೆ ಒಂದು ಅಡಿಯಿಂದ ಮುಡಿಯವರೆಗೂ ಎಲ್ಲಾ ರೀತಿಯಾದಂತಹ ಸೌಲಭ್ಯಗಳು ಸಿಗ್ತವೆ. ಅದನ್ನ ಉಪಯೋಗ ಪಡಿಸ್ಕೊಬೇಕು ರೈತರು. ಜೈವಿಕ ಕೇಂದ್ರಕ್ಕೆ ಭೇಟಿ ನೀಡಿ ಗೊಬ್ಬರಗಳನ್ನ ತಗೊಬೇಕು, ನಮ್ಮ ಕಡೆ ಕ್ಷೇತ್ರಗಳಿಗೆ ಬಂದು ಗಿಡಗಳನ್ನ ತಗೊಬೇಕು, ಅದು ಜಿಲ್ಲಾ ಪಂಚಾಯತ್ನ ಕಚೇರಿಗಳಿಗೆ ಭೇಟಿ ನೀಡಿಬಿಟ್ಟು ಅಲ್ಲಿ ನೀವು ಸಹಾಯಧನವನ್ನು ಪಡಿಬೇಕು. ಹೀಗೆ ಮಾಡಿದಾಗ ರೈತ ಸ್ವಾವಲಂಬಿ ಆಗಕ್ಕೆ ಸಹಾಯ ಆಗ್ತದೆ. ಈ ರೀತಿ ಒಂದು ಸ್ಟ್ರಕ್ಚರ್ ಮರಿಗೌಡರ ಏನು ಕಲ್ಪನೆ ಇತ್ತಲ್ಲ, ನಮ್ಮ ತೋಟಗಾರಿಕಾ ಪಿತಾಮಹರಾದಂತಹ ದಿವಂಗತ ಮರಿಗೌಡರ ಅವರು ಈ ರೀತಿ ಒಂದು ಇಲಾಖಾ ಸಂಸ್ಥೀಕರಣವನ್ನು ಗೊಳಿಸಿದ್ದಾರೆ. ಈಗ ಸ್ಥಳೀಯ ಇದು ಮಲೆನಾಡು ಪ್ರದೇಶದಲ್ಲಿ ಜಾಸ್ತಿ ಮಳೆ ಬೀಳುವಂತಹ ಪ್ರದೇಶ. ಇಲ್ಲಿ ಸಾಮಾನ್ಯವಾಗಿ ತಮ್ಮ ತರಬೇತಿ ಕೇಂದ್ರದ ಸಂಶೋಧನೆ ಪ್ರಕಾರ ಯಾವ್ಯಾವ ಬೆಳೆಗಳನ್ನು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಬಂದಿದ್ದಾವೆ? ಸರ್ ಹೌದು, ನೀವು ಹೇಳ್ದಂಗೆ ಮಲೆನಾಡು ಅನ್ನೋದು ಮಳೆ ಹೆಚ್ಚು ಬೀಳುವಂತಹ ಪ್ರದೇಶ. ಮಳೆ ಹೆಚ್ಚು ಬಿದ್ದಾಗ ಏನಾಗುತ್ತೆ ನಿಮಗೆಲ್ಲ ಗೊತ್ತಿರ್ಬೋದು, ಭೂಮಿ ಮೇಲಿರುವಂತಹ ಕಬ್ಬಿಣಗಳು ಆಗಿರ್ಬೋದು, ಲೋಹಗಳು ಮಣ್ಣಿನ ಮೇಲ್ಪದರ ಕೊಚ್ಚಿ ಹೋಗೋದ್ರಿಂದಾಗಿ ನಮ್ಮ ಮಣ್ಣಿನಲ್ಲಿ ಸೈಮಾ ಅಂತಿದೆ, ಸಿಲಿಕಾನು, ಮೆಗ್ನೀಷಿಯಂ, ಐರನ್, ಇವು ಮೂರಿಂದ ಮಾಡಿರೋದು, ಅಲ್ಯೂಮಿನಿಯಂಯಿಂದ ಸಿಯಾಲು ಸೈಮಾ ಅಂತ ಕರಿತೀವಿ. ಮೇಲಿನ ಮಣ್ಣಿನ ಪದರ ಕೊಚ್ಚಿ ಹೋಗೋದ್ರಿಂದಾಗಿ ಈ ಲೋಹಗಳು ಮೇಲ್ಗಡೆ ಬರ್ತವೆ. ಈ ಲೋಹಗಳು ಮೇಲ್ಗಡೆ ಬರೋದ್ರಿಂದ ಆ ಮಳೆಗೆ ಅವು ಏನಾಗ್ತವೆ, ಪ್ರತಿಕ್ರಿಯೆಯನ್ನು ಕೊಟ್ಟುಬಿಟ್ಟು ಆ್ಯಸಿಡ್ಗಳಾಗಿ ಆಮ್ಲಗಳಾಗಿ ಪರಿವರ್ತನೆಗೊಳ್ತವೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಇಲ್ಲಿ ಏನಂದರೆ ಆಮ್ಲ ಮಣ್ಣೇ ಇಲ್ಲಿ ಒಂದು ರೀತಿ ಕಾಣಸಿಗುವಂಥ ಮಣ್ಣು. ಈ ಆಮ್ಲ ಮಣ್ಣಲ್ಲಿ ಏನಾಗ್ತದೆ ಅಂದರೆ, ಆಮ್ಲ ಮಣ್ಣಿಗೆ ನೀವು ಹೆಚ್ಚಾಗಿ ಸುಣ್ಣ ಹಾಕಬೇಕು. ಆಮ್ಲ ಮಣ್ಣಲ್ಲಿ ಪಿ ಎಚ್ ಜಾಸ್ತಿ ಇರೋದು, ಪಿ ಎಚ್ ಕಡಿಮೆ ಇರುತ್ತೆ, ಪಿ ಎಚ್ ತುಂಬ 6 ಕಡಿಮೆ ಇರ್ತದೆ. ಆ್ಯಸಿಡ್, ಈ ಆ್ಯಸಿಡಲ್ಲಿ ಜೀವಿಗಳು ಬದುಕೋದು ಭಾಳ ಕಷ್ಟ, ಬ್ಯಾಕ್ಟೀರಿಯಾಗಳು ಇವೆಲ್ಲವೂ. ಸೊ ಹಾಗಾಗಿ ಏನು ಮಾಡ್ತೀವಿ ಅಂದರೆ, ಒಳ್ಳೆ ಬ್ಯಾಕ್ಟೀರಿಯಾ ನಾನು ಹೇಳ್ತಿರೋದು, ಹಾಗಾಗಿ ಏನು ಮಾಡ್ತೀವಿ ಸುಣ್ಣನ ಹಾಕ್ಬೇಕು. ಇಲ್ಲಿ ನೀವು ಅದೇ, ನೀವು ಬಳ್ಳಾರಿ ಈ ಕಡೆ ಎಲ್ಲ ಹೋದರೆ ಕ್ಷಾರ ಮಣ್ಣು ಜಾಸ್ತಿ, ಹಾವಿ ಹಾಗೆ ಹಾಕಿ ಹಾಕಿ ಮಣ್ಣು ಗಟ್ಟಿರುತ್ತೆ, ಅಲ್ಲೆಲ್ಲ ಜಿಪ್ಸಮ್ ಹಾಕ್ತಾರೆ, ಇಲ್ಲೆಲ್ಲ ಸುಣ್ಣ ಹಾಕಬೇಕು. ಸುಣ್ಣ ಹಾಕೋದ್ರಿಂದಾಗಿ ಇಲ್ಲೆಲ್ಲ ಜಂಬಿಟ್ಕೆ ಮಣ್ಣು ಸ್ವಲ್ಪ ಮಟ್ಟಿಗೆ ನಮಗೆ ಕಾಣಿಸಿಗೋದು. ಸೊ ಇಂತಹ ಮಣ್ಣು ಏನಿದೆಯಲ್ಲ ಆಮ್ಲ ಮಣ್ಣು, ಅಥವಾ ನೀವು ಸುಣ್ಣ ಹಾಕಿ ಹಾಕಿ ಒಂದು ಮಟ್ಟಿಗೆ ತರ್ತೀರ, ಈ ಮಣ್ಣು ಏನಿದೆಯಲ್ಲ ಈ ಹೆಚ್ಚು ಮಳೆ ಬೀಳುವ ಈ ಪ್ರದೇಶ ಮಣ್ಣು ತೋಟದ ಬೆಳೆಗಳಿಗೆ ಭಾಳ ಸೂಕ್ತ. ತೆಂಗು ಬೆಳೀತಾರೆ, ತುಂಬ ಚೆನ್ನಾಗಿ ಬೆಳಿಬೋದು. ಆಯಿತಾ, ಅಡಿಕೆಯನ್ನು ತುಂಬ ಚೆನ್ನಾಗಿ ಬೆಳಿಬೋದು, ಸಾಂಬಾರು ಪದಾರ್ಥಗಳನ್ನ ತುಂಬ ಚೆನ್ನಾಗಿ ಬೆಳಿಬೋದು, ಕಾಳುಮೆಣಸನ್ನು ತುಂಬ ಚೆನ್ನಾಗಿ ಬೆಳಿಬೋದು, ಜಾಯಿಕಾಯಿನ ತುಂಬ ಚೆನ್ನಾಗಿ ಬೆಳಿಬೋದು, ಲವಂಗವನ್ನು ತುಂಬ ಚೆನ್ನಾಗಿ ಬೆಳಿಬೋದು. ಆಯಿತಾ, ಇಲ್ಲಿನ ಒಂದು ಹವಾಮಾನ ಏನಿದೆಯಲ್ಲ, ಇವು ಸಾಂಬಾರು ಮತ್ತು ತೋಟದ ಪಟ್ಟಿಗಳಿಗೆ ತುಂಬ ಚೆನ್ನಾಗಿ ಬೆಳೆಯುವಂತಹ ಸಸಿಗಳು. ಕೆಲವು ರೈತರು ಇರ್ತಾರೆ, ದುರ್ಗೇಶ್ವರ ಜೊತೆಗೆ ಸಂಪರ್ಕ ಮಾಡ್ಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ ತಿಳಿಸಿ. ಸರ್, ನಂದು ಸಂಪರ್ಕಕ್ಕೆ ಅಂದರೆ ನಾನು ಒಬ್ಬ ಸಹಾಯಕ ತೋಟಗಾರಿಕಾ ಅಧಿಕಾರಿಯಾಗಿ ನಾನು ಹೊಸೂರು ತರಬೇತಿ ಕೇಂದ್ರದಲ್ಲೇ ನಾನು ಕಾರ್ಯನಿರ್ವಹಿಸ್ತಿದ್ದೇನೆ. ನನ್ನನ್ನು ಸಂಪರ್ಕ ಮಾಡಬೇಕು ಅಂದರೆ ನನ್ನ ಇಮೇಲ್ಗೆ ಮೇಲನ್ನು ಕಳಿಸ್ಬೋದು, ANKUMDURGESH ANKUMDURGESH@gmail.com gmail.com.com ಈ ಮೇಲ್ಗೆ ನೀವು ಬೇಕಾದ್ರೆ ಏನಾದ್ರು ಹಾಕಿ, ಅಥವಾ ನನ್ನ ಫೋನ್ ನಂಬರ್ಗೆ ಬೇಕಾದ್ರೆ ನೀವು ಮಾಡ್ಬೋದು, 9611227472. ಇನ್ನೊಮ್ಮೆ ಹೇಳ್ತೇನೆ, 9611227478 ಈ ನಂಬರ್ಗೆ ನೀವು ಯಾವಾಗ ಬೇಕಾದ್ರೂ ಕರೆ ಮಾಡಿ, ಏನಾದರೂ ತಾಂತ್ರಿಕ ಬೇಕಿತ್ತು ಅಂದರೆ ಕೇಳಿ, ನನಗೆ ಗೊತ್ತಿದ್ರೆ ಹೇಳ್ತೀನಿ. ಯಾಕಂದ್ರೆ ಇದೊಂದು ತೋಟಗಾರಿಕೆ ಅನ್ನೋದು ಒಂದು ರೀತಿ ಸಮುದ್ರ, ಗೊತ್ತಿರೋದು ಹೇಳ್ತೀನಿ, ಗೊತ್ತಿಲ್ಲ. ತೋಟಗಾರಿಕಾ ತರಬೇತಿ ಕೇಂದ್ರದ ಒಬ್ಬ ಅಧಿಕಾರಿಯಾಗಿ ನಮ್ಮ ರೈತರಿಗೆ ಈ ಒಂದು ತರಬೇತಿ ಕೇಂದ್ರದಲ್ಲಿ ಯಾವ್ಯಾವ ರೀತಿಯ ಸಾಂಬಾರು ಸಸ್ಯಗಳ ಅಭಿವೃದ್ಧಿ ಪಡಿಸಲಾಗ್ತದೆ ಮತ್ತು ರೈತ ಮಕ್ಕಳಿಗೆ ತರಬೇತಿ ಕೊಡಿಸಲಾಗ್ತದೆ, ಈ ಎಲ್ಲ ಕುರಿತು ತುಂಬ ಮಹತ್ವವಾದ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಆಕಾಶವಾಣಿಯ ಪರವಾಗಿ ತಮ್ಮ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ತಮಗೂ ಸಹ ಈ ಅವಕಾಶವನ್ನು ಕೊಟ್ಟಂತಹ ತಮಗೂ ಸಹ ಧನ್ಯವಾದಗಳು. ಒಂದು ವೈಜ್ಞಾನಿಕ ಕಾರ್ಯಕ್ರಮವನ್ನು ರೂಪಿಸಿದ್ದಕ್ಕೆ ತಮಗೂ ಹಾಗೂ ತಮ್ಮ ಆಕಾಶವಾಣಿಗೂ ಹೃದಯಪೂರ್ವಕ. ಮುಕ್ತ ಮಾಡಿ ಕರೆದು ಓದಿದ್ದೀನಿ. ಉಂಟೋ ಬಂದು ನೋಡೇ